ಡೇವಿಡ್ ಕಾಪರ್ಫೀಲ್ಡ್ನ ಜೀವನ ವೃತ್ತಾಂತ ಮತ್ತು ಅನುಭವಗಳು. ಕಾದಂಬರಿ ಮೂಲ ಇಂಗ್ಲಿಷ್ನಲ್ಲಿ ಚಾರ್ಲ್ಸ್ ಡಿಕನ್ಸ್, ಕನ್ನಡ ಭಾವಾನುವಾದ ಎಪಿ ಸುಬ್ಬಯ್ಯ. ಅಧ್ಯಾಯ 54, ಮಿಸ್ಟರ್ ಮೈಕಾಬರರ ವಹಿವಾಟುಗಳು. ದುಃಖದ ಹೊರೆಯಿಂದ ನನ್ನ ಮನಸ್ಸು ಹೇಗಿತ್ತೆಂದು ತಿಳಿಸುವ ಪ್ರಸಂಗ ಇದಲ್ಲ. ನನ್ನ ಭವಿಷ್ಯ ಮುಂದುವರಿಯದಂತೆ ಭದ್ರವಾದ ಒಂದು ಗೋಡೆಯೇ ಅಡ್ಡಬಿದ್ದಂತೆ ನನಗೆ ತೋರುತ್ತಿತ್ತು. ನನ್ನ ಸರ್ವಶಕ್ತಿಗಳು ಮುಗಿದು ನಾನು ಪೂರ್ಣ ನಿಶ್ಶಕ್ತನಾಗಿ ಬಿದ್ದು ಇನ್ನು ಸುಖ ದೊರಕಬೇಕಾದರೆ ಮರಣ ಒಂದಲ್ಲದೆ ಬೇರೆ ಮಾರ್ಗವೇ ಇಲ್ಲವೆಂಬಂತೆ ನನಗೆ ತೋರುತ್ತಿತ್ತು. ಇದೇ ಸಮಯದಲ್ಲಿ ನಾವು ಒಂದಲ್ಲದಿದ್ದರೆ ಒಂದು ವಿಧದಲ್ಲಿ ಪರದೇಶಕ್ಕೆ ಹೋಗಲಿದ್ದ ಮಿಸ್ಟರ್ ಮೈಕಾಬರರ ವಹಿವಾಟುಗಳಲ್ಲಿ ಕೈ ಹಾಕಿ ಕೆಲಸ ಮಾಡುತ್ತಲಿದ್ದೆವು. ಈ ಕೆಲಸದಲ್ಲಿ ಮನಸ್ಸು ಹಾಕುತ್ತಿದ್ದುದರಿಂದ ಡೋರಾಳ ಮರಣದಿಂದುಂಟಾಗಿದ್ದ ದುಃಖ ಸ್ವಲ್ಪ ಹಗುರವಾಗಿಯೂ ತೋರುತ್ತಿತ್ತು. ಆದರೆ ಮನಸ್ಸು ತಾತ್ಕಾಲಿಕವಾಗಿ ಬೇರೆ ವಿಷಯಗಳಲ್ಲಿ ಪ್ರವಾಹಿಸಿ ಪುನರಪ್ಪಿ ಡೋರಾಳ ನೆನಪನ್ನೇ ಅಪ್ಪಿಕೊಳ್ಳುವಾಗ ದುಃಖದ ತೀಕ್ಷ್ಣತೆ ಮೊದಲಿಗಿಂತಲೂ ಎಷ್ಟೆಷ್ಟೋ ಹೆಚ್ಚಾಗಿರುತ್ತಿತ್ತು. ನನ್ನ ದುಃಖ ಶಮನಕ್ಕೆ ದೇಶಾಟನೆಯು ಉತ್ತಮ ಸಾಧನವೆಂದು ಅತ್ತೆ ಮತ್ತು ನನ್ನ ಮಿತ್ರರು ಸಲಹೆಯನ್ನು ಕೊಡುತ್ತಿದ್ದರು. ಹೇಗಿದ್ದರೂ ಮಿಸ್ಟರ್ ಮೈಕಾಬರರ ಸಾಲಗಳನ್ನು ಪರಿಹರಿಸಿ ಅವರ ಪರದೇಶ ಯಾತ್ರೆಗೆ ತಕ್ಕ ವ್ಯವಸ್ಥೆಗಳನ್ನು ಮಾಡಿ ಪೂರೈಸದೆ ನಾನು ಯಾವ ಆಲೋಚನೆಗಳನ್ನು ಮಾಡುವುದಿಲ್ಲವೆಂದು ನಿರ್ಧರಿಸಿಕೊಂಡೆನು. ಮಿಸ್ಟರ್ ಮೈಕಾಬರರನ್ನು ಕುರಿತು ಕೆಲಸಗಳಲ್ಲಿ ಟ್ರೇಡರ್ಸನ್ನು ಎಷ್ಟೊಂದು ಕೆಲಸ ಮಾಡುತ್ತಿದ್ದನೆಂದು ನನ್ನಿಂದ ಹೇಳಿ ಪೂರೈಸದು. ಅವನ ಕುರಿತಾದ ನಮ್ಮ ಕೃತಜ್ಞತೆಯನ್ನು ವಂದನೆಗಳಿಂದ ವಿವರಿಸಿ ಮುಗಿಸಲಾರೆವು. ಅವನು ಮಿಸ್ಟರ್ ವಿಕ್ಫೀಲ್ಡರ ರೆಕಾರ್ಡ್ಗಳನ್ನು ಹಗಲಿನಲ್ಲಿ ಓದಿ ನೋಡಿ, ಪರೀಕ್ಷಿಸಿ ಬರೆದು ನೋಡಿ, ಅಂಕೆ ಸಂಖ್ಯೆಗಳನ್ನು ಕೂಡಿಸಿ ಕಳೆದು ನೋಡಿ ಪರೀಕ್ಷಿಸುತ್ತಿದ್ದನು. ಮುಖ್ಯವಾಗಿ ಯಾವ ವಹಿವಾಟುಗಳಲ್ಲಿಯೂ ಮಿಸ್ಟರ್ ವಿಕ್ಫೀಲ್ಡರಿಗೆ ಅಪಮಾನವಾಗಕೂಡದೆಂಬ ಗುರಿಯನ್ನು, ಸಾಧ್ಯವಾದರೆ ಸಾಧ್ಯವಾದಷ್ಟು ಅವರ ಆಸ್ತಿ ಅವರದಾಗಿಯೇ ಉಳಿಯುವಂಥ ಗುರಿಯನ್ನು ಇಟ್ಟುಕೊಂಡು ಇಂಥ ಪ್ರಯತ್ನಗಳನ್ನು ಅವನು ಮಾಡುತ್ತಿದ್ದನು. ಇದೇ ಸಂದರ್ಭದಲ್ಲಿ ನಾವು ಮಿಸ್ಟರ್ ಮೈಕಾಬರರ ಉಪಕಾರಗಳು ಎಷ್ಟಿತ್ತೆಂಬುದನ್ನು ಸ್ಮರಿಸುವುದು ನ್ಯಾಯವಿದೆ. ಮಿಸ್ಟರ್ ಮೈಕಾಬರರಂತಹ ಶ್ರಮ ಸಹಿಷ್ಣುಗಳು, ಪರಿಶ್ರಮಿಗಳು ಯಾವ ವೃತ್ತಿಯಲ್ಲಿದ್ದರೂ ಅವರು ಅಭಿವೃದ್ಧಿಯನ್ನು ಹೊಂದದೇ ಇರಲಾರರು. ಅವರ ಧರ್ಮಬುದ್ಧಿ, ಕರ್ತವ್ಯ ನಿಷ್ಠೆ, ತರ್ಕಸರಣಿ, ರೆಕಾರ್ಡುಗಳ ಪರಿಶೋಧನಾ ಕ್ರಮ, ಶೋಧಿಸಿದ ರೆಕಾರ್ಡುಗಳನ್ನು ಕುರಿತು ಮಾಡುವ ಟಿಪ್ಪಣಿ, ಈ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದುದನ್ನು ನೋಡಿದರೆ ಅವರ ಯೋಗ್ಯತೆ ಎಷ್ಟಿತ್ತು, ಅವರು ಮಿಸ್ಟರ್ ವಿಕ್ಫೀಲ್ಡರ ಆರ್ಥಿಕ ಉದ್ಧಾರದಲ್ಲಿ ಮಾಡಿರುವ ಉಪಕಾರ ಎಷ್ಟು ಎಂಬುದು ನಮಗೆ ತೋರುತ್ತಿದ್ದವು. ತಾವು ಕಡು ಬಡತನದಲ್ಲೇ ನರಳುತ್ತಿದ್ದರೂ ಸರ್ವಸಾಧಾರಣದ ವ್ಯಕ್ತಿಗಳು 10 ಪೌಂಡ್ ಲಂಚಕ್ಕೆ ಸೋಲಬಹುದಾಗಿದ್ದ ಸಂದರ್ಭದಲ್ಲೇ ಉರೆಯನ್ನು 100 ಗಟ್ಟಲೆ ಪೌಂಡ್ ಲಂಚ ಕೊಡಲು ತಯಾರಾಗಿದ್ದಾಗಲೇ ಅವರು ಯಾವ ವಿಧದ ಅನ್ಯಾಯದ ಹಣವನ್ನು ಮುಟ್ಟದೆ ಕರ್ತವ್ಯ ಮತ್ತು ಧರ್ಮ ರಕ್ಷಣೆಗಾಗಿ ಉರೆಯನನ್ನು ಎದುರಿಸಿ ಹಠಗಟ್ಟಿ ಅವನ ತಂತ್ರಗಳನ್ನೆಲ್ಲ ಮುರಿದು ಬಯಲಿ ಎಳೆದು ಮಿಸ್ಟರ್ ವಿಕ್ಫೀಲ್ಡರ ಸಂಸಾರವನ್ನು, ಅವರ ಮೂಲಕ ನಷ್ಟಗಳನ್ನು ಹೊಂದಿದ ಇತರರನ್ನೂ ಕಾಪಾಡಿದ ಕಾರ್ಯ ಮಹತ್ತರವಾದುದೆಂಬುದರಲ್ಲಿ ಸಂಶಯವಿಲ್ಲ. ಈ ಕಾರಣಗಳಿಂದಲೇ ಅವರ ಕುಟುಂಬದ ಮುಂದಿನ ಹಿತಗಳನ್ನು ಒದಗಿಸಲು ನಾವೆಲ್ಲರೂ ತವಕ ಪಡುತ್ತಿದ್ದೆವು. ನಮ್ಮ ಅತ್ತೆಯ ಜೀವನದಲ್ಲೂ ಇದೇ ಸಮಯದಲ್ಲಿ ಒಂದು ಅಪೂರ್ವ ಘಟನೆ ಸಂಭವಿಸಿತು. ಅತ್ತೆಯ ಮೇಲೆ ಅವಳ ವೈದ್ಯೊಬ್ಬನನ್ನು ಎಚ್ಚರಿಸಿ ಸಹಾಯ ಕೊಟ್ಟು ಅಟ್ಟುವುದಾಗಿ ಉರೆಯ ನಮ್ಮೆದುರು ಹೆದರಿಸಿದ್ದನು. ಆದರೆ ಆ ವೈರಿಯು ಯಾರೆಂದು ಉರೆಯನಿಗೆ ಗೊತ್ತಿರದಿದ್ದರೂ ಅತ್ತೆಗೆ ಗೊತ್ತಿತ್ತು. ಉರೆಯ ಆ ವೈರಿಯನ್ನು ಕುರಿತು ತನಗೆ ಮಾತ್ರ ಗೊತ್ತಿತ್ತೆಂದು ಗ್ರಹಿಸಿ ಬೆದರಿಸಿದಾಗಲೇ ಅವನು ಮೃತಪಟ್ಟಿದ್ದನೆಂದು ಅತ್ತೆಗೆ ಗೊತ್ತಿದ್ದಿತು. ಆ ವೈರಿ ಇನ್ನು ಯಾರೂ ಅಲ್ಲ, ಅತ್ತೆಯ ಗಂಡ ಮಾತ್ರ. ಅವನು ಆಸ್ಪತ್ರೆಯಲ್ಲಿ ಮೃತ್ಯುಶೈಯಲ್ಲಿದ್ದಾಗ ಅತ್ತೆಯನ್ನು ಬರಮಾಡಿಕೊಂಡಿದ್ದನು. ಅತ್ತೆ ಅವನ ಕೊನೆ ಗಳಿಗೆಯವರೆಗೂ ಅವನ ಜೊತೆಯಲ್ಲೇ ಇದ್ದು ಅವನು ಮೃತಪಟ್ಟ ನಂತರ ಉತ್ತರ ಕ್ರಿಯೆಗಳನ್ನೆಲ್ಲ ಮಾಡಿ ಮುಗಿಸಿ ಬಂದಿದ್ದಳು. ಈ ಕೆಲಸಗಳನ್ನೆಲ್ಲ ಅತ್ತೆ ಗುಟ್ಟಾಗಿಯೇ ನಡೆಸಿದ್ದಳು. ಈ ಕೆಲಸಗಳೆಲ್ಲ ಮುಗಿದ ನಂತರ ಒಂದು ದಿನ ಅತ್ತೆ ನನ್ನನ್ನು ಕರೆದುಕೊಂಡು ಹೋಗಿ ಗೋಣಿಯನ್ನು ತೋರಿಸಿದ್ದಳು. ಅವಳು ಅವನನ್ನು ಪ್ರೀತಿಸಿದ್ದ ಒಂದೇ ಒಂದು ಕಾರಣದಿಂದ ಮತ್ತು ಧರ್ಮದೃಷ್ಟಿಯಿಂದ ಅತ್ತೆ ತನ್ನ ಗಂಡನ ಸಹಸ್ರ ಅಪರಾಧಗಳನ್ನು ಸಹಿಸಿ ಮನ್ನಿಸಿ ಹಣ ಕೊಟ್ಟು ಅವನನ್ನು ರಕ್ಷಿಸಿ ಅವನ ಅಂತಿಮ ಕ್ರಿಯೆಗಳನ್ನು ಮಾಡಿಸಿದ್ದಳು. ಅತ್ತೆ ಮಿಸ್ಟರ್ ಮೈಕಾಬರ ದಂಪತಿಗಳನ್ನು ಬಹಳವಾಗಿ ಮೆಚ್ಚಿದ್ದಳು. ಅದರಲ್ಲೂ ನಮ್ಮ ಹಣದ ವಹಿವಾಟದಲ್ಲಿ ಯಶಸ್ವಿಯಾಗಿ ಬರಲು ಮಿಸ್ಟರ್ ಮೈಕಾಬರರ ಸಹಾಯ ಅಳತೆಗೆ ಸಿಕ್ಕದ, ಅಳತೆಗೆ ಮೀರಿದ ಉಪಕಾರವೆಂದು ಅತ್ತೆ ನೆನೆಸುತ್ತಿದ್ದಳು. ಇದಕ್ಕಾಗಿಯೇ ಮಿಸ್ಟರ್ ಮೈಕಾಬರರು ಆಸ್ಟ್ರೇಲಿಯಾಕ್ಕೆ ಹೋಗುವ, ಅಲ್ಲಿ ನೆಲೆಸುವ ಇತ್ಯಾದಿ ಎಲ್ಲ ಖರ್ಚುಗಳನ್ನು ತಾನೇ ಕೊಡಬೇಕೆಂದು ನಿರ್ಧರಿಸಿಕೊಂಡಿದ್ದಳು. ಮಿಸ್ಟರ್ ಮೈಕಾಬರರ ಸಾಲಗಳ ಸಂಖ್ಯೆಯಾಗಲಿ ಮೊತ್ತವಾಗಲಿ ಎಷ್ಟಿತ್ತೆಂದು ಅವರಿಗೆ ಗೊತ್ತಿರಲಿಲ್ಲ. ಹಣದ ಅಡಚಣೆಗಾಗಿ ಮನಸ್ಸು ಕುಗ್ಗಿ ಉರೆಯನಿಗೆ ಪ್ರೋನೋಟು ಬರೆದು ಕೊಡುತ್ತಿದ್ದಾಗ ತನಗೆ ಬಂದ ಹಣಕ್ಕೂ ಬರದಿದ್ದ ಹಣಕ್ಕೂ ನೋಟು ಬರೆದು ಕೊಟ್ಟಿರಬೇಕೆಂಬ ಸಂಶಯ ಅವರಿಗೆ ಕ್ರಮೇಣವಾಗಿ ಉಂಟಾಯಿತು. ಟ್ರೇಡರ್ಸ್ನ ಪರಿಶೋಧನೆಯಲ್ಲೂ ಪರಿಸ್ಥಿತಿಗಳು ಹಾಗೆಯೇ ಕಂಡು ಬಂದವು. ಹೀಗಾಗಿ ಅವರ ಸಾಲದ ಮರುಪಾವತಿಗಾಗಿ ಒಂದು ಪ್ರೋನೋಟು ಎದುರು ಬಂದಾಗ ಅದನ್ನು ತೆತ್ತು ಪರಿಹರಿಸಿ ಮುಂದೆ ಬರಬಹುದಾದವುಗಳನ್ನು ಎದುರು ನೋಡುತ್ತಲೇ ಇರಬೇಕಾಗಿತ್ತು. ಇತ್ತ ಮಿಸ್ಟರ್ ಮೈಕಾಬ್ರರಿಗೆ ತಾವು ಆಸ್ಟ್ರೇಲಿಯಾಕ್ಕೆ ಹೋಗಿ ಅಲ್ಲಿ ನೆಲೆಸಿ ಶ್ರೀಮಂತರಾಗುವ ವಿಷಯ ಒಂದು ಎಡೆಬಿಡದ ಹಂಬಲವಾಗಿ ಹೋಗಿತ್ತು. ಅವರು ಅವರ ನಡೆ ನುಡಿ ವ್ಯವಹಾರಗಳಲ್ಲಿ ಸಂಪೂರ್ಣ ಆಸ್ಟ್ರೇಲಿಯಾದವರಂತೆಯೇ ವರ್ತಿಸತೊಡಗಿದ್ದರು. ಆಸ್ಟ್ರೇಲಿಯಾದ ವಿಶಾಲ ಹುಲ್ಲುಗಾವಲುಗಳಲ್ಲಿ ದನ ಕರು ಹದ್ದಿ ಮೊದಲಾದವುಗಳನ್ನು ಸಾಕಿ ಹಣ ಮಾಡುವ ಕೆಲಸವನ್ನು ಅಲ್ಲಿಗೆ ಹೋದ ನಂತರ ಅಭ್ಯಾಸ ಮಾಡುವ ಬದಲು ಇಂಗ್ಲೆಂಡಿನಲ್ಲಿದ್ದಾಗಲೇ ಅಭ್ಯಾಸ ಮಾಡುವುದಾಗಿ ಈಗಾಗಲೇ ಕೆಲವು ಹಂದಿಗಳನ್ನು ಕ್ರಯಕ್ಕೆ ತೆಗೆದುಕೊಂಡು ಅವುಗಳನ್ನು ಸಾಕುವುದನ್ನು ತಮ್ಮಲ್ಲೇ ಇದ್ದ ದನಗಳನ್ನು ತಾವೇ ಸ್ವತಃ ಆಸ್ಟ್ರೇಲಿಯಾದ ಕೃಷಿಕನಂತೆ ಹಾಲು ಕೊರೆಯುವುದನ್ನು ಅಭ್ಯಾಸ ಮಾಡುತ್ತಿದ್ದರು. ಟ್ರೇಡರ್ಸ್ನ ರೆಕಾರ್ಡ್ ಪರಿಶೋಧನೆಯ ಫಲಿತಾಂಶವಾಗಿ ಮಿಸ್ಟರ್ ವಿಕ್ಫೀಲ್ಡ್ರ ಮನೆಯು ಹಿತ್ತಲು ಕಂಪನಿಗಳಲ್ಲಿದ್ದ ಅವರ ಪಾಲುಗಳು ಯಾವ ಸಾಲವೂ ಇಲ್ಲದೆ ಅವರದಾಗಿ ಉಳಿಯುವುದಾಗಿ ತಿಳಿದರು. ಉರೆಯ ತನ್ನ ರೆಕಾರ್ಡ್ಗಳನ್ನು ತಯಾರಿಸುವಾಗ ಮಿಸ್ಟರ್ ವಿಕ್ಫೀಲ್ಡರ ಆಸ್ತಿಗಳನ್ನು ನಾಶಪಡಿಸುವ ಉದ್ದೇಶವಿರದೆ ಆ ಆಸ್ತಿಗಳೆಲ್ಲ ತನ್ನದಾಗಬೇಕೆಂಬ ಉದ್ದೇಶ ಮಾತ್ರ ಇಟ್ಟುಕೊಂಡಿದ್ದುದರಿಂದಲೂ ಉರೆಯನ್ನು ಸ್ವತಃ ಮಿತವ್ಯಯಿಯಾಗಿದ್ದುದರಿಂದಲೂ ಮತ್ತು ಈ ಕುತಂತ್ರಗಳನ್ನು ಕಂಡುಹಿಡಿದು ಬಂದೋಬಸ್ತಿನ ಕಾರ್ಯಗಳನ್ನು ಜರುಗಿಸಿದ ಚಮತ್ಕಾರ ಮತ್ತು ಕ್ಷಿಪ್ರತೆಯ ಕಾರಣದಿಂದಲೂ ನಾವು ಹೆದರುತ್ತಿದ್ದಷ್ಟು ನಷ್ಟವಾಗದೆ ಮಿಸ್ಟರ್ ವಿಕ್ಫೀಲ್ಡರಿಗೆ ಅಷ್ಟಾದರೂ ಆಸ್ತಿ ಉಳಿಯಿತು. ಅತ್ತೆಯ ವಹಿವಾಟುಗಳಲ್ಲಿ ಟ್ರೇಡರ್ಸನಿಗೆ ಪರಿಹರಿಸಲಾಗದ ಒಂದು ಸಮಸ್ಯೆ ತೋರುತ್ತಿತ್ತು. ಅತ್ತೆಯ ಆಸ್ತಿಯನ್ನು ಮಾರಿ ಸಿಕ್ಕಿದ್ದ 5,000 ಪೌಂಡ್ಗಳಲ್ಲಿ ಉರೆಯ 3,000 ಪೌಂಡ್ಗಳನ್ನು ಅಪಹರಿಸಿದ್ದಾನೆಂಬುದು ಗೊತ್ತು ಹಚ್ಚಲ್ಪಟ್ಟು ಅಷ್ಟು ಹಣ ತನಿಖೆಯಿಂದ ನಮಗೆ ಸಿಕ್ಕರೂ ಉಳಿದಿದ್ದ 2,000 ಪೌಂಡ್ ಎಲ್ಲಿ ಹೋದು ಎಂಬುದನ್ನು ಕಂಡುಹಿಡಿಯಲು ಟ್ರೇಡರ್ಸನಿಂದ ಸಾಧ್ಯವಾಗಲಿಲ್ಲ. ಟ್ರೇಡರ್ಸನು ಈ ಕಷ್ಟದಲ್ಲಿ ಸಿಕ್ಕಿಬಿದ್ದಿದ್ದಾನೆಂದು ಅತ್ತೆಗೆ ಗೊತ್ತಾದ ಕೂಡಲೇ ಅತ್ತೆ ತನ್ನ ಗುಟ್ಟನ್ನು ಹೊರಬಿಟ್ಟಳು. ಆ 2,000 ಪೌಂಡ್ಗಳನ್ನು ಅತ್ತೆಯು ಆಪದ್ಧನವಾಗಿ ತನ್ನ ಕೈಯಲ್ಲೇ ಇಟ್ಟುಕೊಂಡಿದ್ದಳೆಂದು ತಿಳಿಯಿತು. ಕೊನೆಗೆ ಟ್ರೇಡರ್ಸನಿಗೆ ಉಳಿದಿದ್ದ ಕಾರ್ಯ ಎರಡೇ ಆಗಿದ್ದುವು. ಒಂದನೆಯದಾಗಿ ಮಿಸ್ಟರ್ ಮೈಕಾಬ್ರರ ಸಾಲಗಳನ್ನು ಪರಿಹರಿಸುವುದು, ಎರಡನೆಯದಾಗಿ ಉರೆಯನನ್ನು ಕುರಿತಾದ ಮುಂದಿನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವುದು. ಮಿಸ್ಟರ್ ಮೈಕಾಬ್ರರ ಸಾಲಗಳ ತಗಾದೆ ಶಾಸನಬದ್ಧವಾಗಿ ಎದುರು ಬಂದಾಗ ಟ್ರೇಡರ್ಸನು ಅತ್ತೆಯ ಕೈಯಿಂದ ಹಣ ತೆಗೆದುಕೊಂಡು ತಗಾದೆಯನ್ನು ಪರೀಕ್ಷಿಸಿ ನ್ಯಾಯವಿದ್ದದ್ದನ್ನು ಕೊಟ್ಟು ಬರತೊಡಗಿದನು. ಈ ಖರ್ಚುಗಳನ್ನು ಅತ್ತೆಯು ಸಹಿಸಿದಳು. ಅಲ್ಲದೆ ಮಿಸ್ಟರ್ ಮೈಕಾಬ್ರರ ಆಸ್ಟ್ರೇಲಿಯಾದವರೆಗಿನ ಪ್ರಯಾಣದ ಖರ್ಚನ್ನೂ, ಅಲ್ಲದೆ ಅಲ್ಲಿ ಹೋದ ಮೇಲಿನ ಉದ್ಯಮಗಳ ಬಗ್ಗಾಗಿ ಮಿಸ್ಟರ್ ಮೈಕಾಬ್ರರಿಗೆ 100 ಪೌಂಡ್ಗಳನ್ನು ಕೊಟ್ಟಳು. ಮತ್ತು ಮಿಸ್ಟರ್ ಮೈಕಾಬ್ರರ ಸ್ವಭಾವ ಮತ್ತು ನಡತೆಗಳಿಗೆ ಅಂಜಿ ಗೋಪ್ಯವಾಗಿ ಮಿಸ್ಟರ್ ಮೈಕಾಬ್ರರಿಗೆ ಆಪತ್ಕಾಲದಲ್ಲಿ ಮಾತ್ರ ಮಿಸ್ಟರ್ ಪೆಗಟಿಯವರು ಕೊಟ್ಟು ಬರುವಂತೆ ಮಿಸ್ಟರ್ ಪೆಗಟಿಯ ಕೈಯಲ್ಲೂ 100 ಪೌಂಡ್ ಹಣ ಕೊಟ್ಟಳು. ಉರೆಯನನ್ನು ಕುರಿತಾದ ಕಾರ್ಯಕ್ರಮಗಳು ಸರ್ಕಾರದ ಇಲಾಖೆಗಳಲ್ಲಿ ಕ್ರಮ ಪ್ರಕಾರವಾಗಿ ಕ್ರಿಮಿನಲ್ ಪ್ರಕರಣಗಳಿಗೆ ಸಂಬಂಧಿಸಿ ನಡೆಯತೊಡಗಿದವು. ಅವುಗಳಲ್ಲಿ ಅಗತ್ಯವಿದ್ದ ಕೆಲಸಗಳನ್ನು ಟ್ರೇಡರ್ಸನು ಮಾಡಿಕೊಡುತ್ತಿದ್ದನು. ಈ ಮೊದಲು ಪ್ರಸ್ತಾಪಿಸಿದ ಹಣದ ಬಟವಾಡೆಗಳನ್ನೆಲ್ಲ ಮಾಡಿದ ಮರುದಿನ ಬೆಳಗ್ಗೆ ಕೆಂಟರ್ಬರಿಯಿಂದ ನಮಗೊಂದು ಪತ್ರ ಬಂತು. ಪತ್ರ ಹೀಗಿತ್ತು: ಕೆಂಟರ್ಬರಿ, ಶುಕ್ರವಾರ. ಪ್ರಿಯ ಮಹಿಳಾಮಣಿ ಟ್ರಾಟ್ವುಡರೇ ಮತ್ತು ಮಿಸ್ಟರ್ ಕಾಪರ್ ಫೀಲ್ಡರೇ, ನಮ್ಮ ಜೀವನ ಪಥದಲ್ಲಿ ಶುಭೋದಯವಾಗಿ ಪರಿಣಮಿಸಲಿದ್ದ ದೂರ ಪ್ರಾಚ್ಯದ ನಾಡಿನ ದೃಶ್ಯವು ದಿಗಂತದಲ್ಲಿ ಆಕರ್ಷಣೀಯವಾಗಿ ಗೋಚರಿಸತೊಡಗಿದಾಗಲೇ ಕಾರ್ಮೋಡದ ಕತ್ತಲು ದೃಶ್ಯವನ್ನು ಪರಿಪೂರ್ಣ ಮುಚ್ಚಿದೆ. ಈ ಪಾಪಿಯು ಆ ದೃಶ್ಯವನ್ನು ಇನ್ನೆಂದಿಗೂ ನೋಡಲಾರನು. ನಮ್ಮ ಸರ್ಕಾರದ ನ್ಯಾಯಸ್ಥಾನದ ಹೀಪ್ ಮತ್ತು ಮೈಕಾಬರ್ ವ್ಯವಹಾರಣೆಯಲ್ಲಿನ ಡಿಗ್ರಿ ಪ್ರಕಾರದ ದಸ್ತಗಿರಿಯ ದಸೆಯಿಂದ ನಾನು ಪ್ರಕೃತ ಸರ್ಕಾರದ ಬಂದೋಬಸ್ತಿನಲ್ಲಿದ್ದೇನೆ. ಈ ಸಂದರ್ಭಕ್ಕೆ ಹೋಲಿಸುವಂತಹ ಮಹಾಕವಿಯೊಬ್ಬನ ಅಮರ ವಾಕ್ಯಗಳು ಈಗ ನೆನಪಿಗೆ ಬರುತ್ತವೆ: ಕಾದಿದ ಯುದ್ಧದಿ ಜಯಪ್ರದನಾಗಿ, ಬಾಳುವನೆಂದು ಹರುಷದಿ ಹೋಗಿ, ಆದನು ವೈರಿಯ ಘನತರ ಕೈದಿ. ಮಾನಸಿಕ ಹಿಂಸೆಗೂ ಒಂದು ಎಲ್ಲೆ ಇದೆ. ನಾನೀಗ ಈ ಎಲ್ಲೆಯನ್ನು ದಾಟಿರುವೆನು. ಆತ್ಮಹತ್ಯೆ ಮಾತ್ರ ಈ ದುಃಖದ ವಿಮೋಚನಾ ಸಾಧನವೆಂದು ಕ್ರೂರ ವಿಧಿಯು ನನಗೆ ತಿಳಿಸುತ್ತಿದೆ. ಈ ಜೈಲಿನಲ್ಲಿ ಜೀವವನ್ನು ಸವೆಯಿಸಿ ಸತ್ತ ಸಾಲಗಾರರಲ್ಲಿ ಸಹಾನುಭೂತಿಯುಳ್ಳ ಚರಿತ್ರಕಾರನೊಬ್ಬನು ಈ ವಠಾರದಲ್ಲಿ ತಿರುಗಾಡುತ್ತಾ ಬಂದದ್ದಾದರೆ ಇಲ್ಲಿನ ಗೋಡೆಯಲ್ಲಿ ಮುರುಕು ಮೂಳೆಯಿಂದ ಕೆತ್ತಿದ ಈ ಮುಂದಿನ 2 ಅಕ್ಷರಗಳು ಮಾತ್ರ ನಾನೊಬ್ಬ ಮನುಷ್ಯ ಬದುಕಿದ್ದೇನೆಂಬುದಕ್ಕೆ ಕುರುಹಾಗಿ ಉಳಿದು ಕಾಣಬಹುದು. ಸವೆದು ಮೆಸಕ್ಕಾಗುವ ವಿ ಮೈ. ಅನಂತರ ಬರೆದದ್ದು: ಮೇಲಿನ ಅಂಶವನ್ನು ಬರೆದು ಟಪಾಲಿಗೆ ಪತ್ರವನ್ನು ಹಾಕುವ ಮೊದಲು ನಾನು ತಿಳಿದ ಸಂತೋಷದ ಸಂಗತಿ ಏನೆಂದರೆ, ನಮ್ಮ ಪರಮ ಮಿತ್ರ ಮಿಸ್ಟರ್ ಥಾಮಸ್ ಟ್ರೇಡರ್ಸ್ ರವರು ನನ್ನಿಂದ ಸಲ್ಲಬೇಕಾಗಿದ್ದ ಅಸಲು ಬಡ್ಡಿ ಕೋರ್ಟ್ ಖರ್ಚು ಎಲ್ಲವನ್ನೂ ಮಿಸ್ ಟ್ರಾಟ್ವುಡರ್ ಅವರ ಹೆಸರಿನಲ್ಲಿ ಪಾವತಿ ಮಾಡಿ ನನ್ನನ್ನು ಸಾಲದಿಂದ ವಿಮುಕ್ತಗೊಳಿಸಿರುತ್ತಾರೆ. ಈ ಪತ್ರವು ನಿಮಗೆ ತಲುಪುವ ಘಳಿಗೆಯಲ್ಲಿ ನಮ್ಮ ಕುಟುಂಬವು ನಾನು ಸಂತೋಷ ಶಿಖರದಲ್ಲೇ ಇರುವೆವು. ಅಧ್ಯಾಯ 54 ಮುಗಿಯಿತು.